ಬಾಳ ಬೇಡ ಮುದ್ದು ಕಂದಯ್ಯ ಅಂದನೆ ಅತ್ತು ನನ್ನೆದೆ ಹಾಲು ಕೇಳದಿರು ನನ್ನಯ್ಯ ದೊರೆಯ ತಾತಯ್ಯ ಇವನಂಥ ಕಂದ ನೆಲ್ಲು ಜನಿಸಲೇ ಇಲ್ಲವಯ್ಯ ರೆಪ್ಪಯೇ ಆಡ್ಸೋದಿಲ್ಲ ಈ ತರದ ಕಣ್ಣು ಬ್ಯಾರ್ಯಾರಿಗಿಲ್ಲ ಗದ್ದಲ ಮಾಡೋದಿಲ್ಲ ಗುತ್ತಿದರೂ ಸದ್ದು ಇಲ್ಲ ಬಲ್ಮುದ್ದಿನಿಂದ ಬೆಳೆದ ಈ ಕಂದ ಬಲು ಹದ್ದು ಮೀರಿ ಹೋದ ಹಾಯಿ ಹಾಯಿ ಹಾಯಿ ಎತ್ತಿಕೋಯನ ಬೇಡವೋ ಅತ್ತೆಯನ್ನು ನೋಡಿ ನಗುತ್ತಾ ಕೈ ಚಾಚಿ ಎತ್ತಿಕೋಯನ ಬೇಡವೋ ಸುತ್ತಲೂ ಕೆಲಸವಂತೆ ನಾದಿನಿಗೆ ಹಿರಿತನ ಹೆಚ್ಚಿತಂತೆ ಕೊಡು ಬೇಗನೇ